ಮನದ ಅಪೇಕ್ಷೆಯೊಂದಿದೆ ಮನದ ಅಪೇಕ್ಷೆಯೊಂದಿದೆ ನಡೆಸಲೈತುವೆ ತಕ್ಷಣದಲ್ಲಿ ದಕ್ಷಣಾದಿನ ಬದಿ ಕಲಿತಲ್ಲ ವಿದ್ಯೆಯ ಕನಿತ್ತ

ಸ್ಮರಿಸಿ ವಿಶ್ವಾಮಿತ್ರ ನಿತ್ಯ ಶರವಿಜ್ರಂಭಕಗಳನು ಶ್ರೀ ರಘುವರನು ತಾನುಪದೇಶಿಸಿದ ಗರ್ಭಸ್ಥ ಶಿಶುಗಳಿಗೆ ಇತ್ತಲೋಲವಣಾಸುರನು ಮರಣಿಸಿದ ನಗಣಿತ ದೈತ್ಯರೊಡನೆ ಯಾರೆಲ್ಲ ಹುಳು ನನ್ನ ಪೋರನೆ Thank you.

ಈಗ ಕೇಳಿ ಆರ್ ಎನ್ ತ್ಯಾಗರಾಜನ್ ಹಾಡಿರುವ ಆವ ಬಲವಿದ್ದರೇನು. ಆವ ಬಲವಿದ್ದರೇನು ದೈವ ಬಲವಿಲ್ಲದವಗೆ, ಆವ ಬಲವಿದ್ದರೇನು ದೈವ ಬಲವಿಲ್ಲದವಗೆ, ಆವ ಬಲವಿದ್ದರೇನು ದೈವ ಬಲವಿಲ್ಲದವಗೆ, ಶ್ರೀ ವಾಸುದೇವ ಬಲ ನಿಜವಾಗಿ ಇಲ್ಲದನಕ, ಆವ ಬಲವಿದ್ದರೇನು ದೈವ ಬಲವಿಲ್ಲದವಗೆ, ಶ್ರೀ ವಾಸುದೇವ ಬಲ ನಿಜವಾಗಿ ಇಲ್ಲದನಕ, ಆವ ಬಲವಿದ್ದರೇನು ನೋದಲ ಗಣ್ಣಿನ ಬಲ ನಾಲ್ಕು ಕರದೆ ಬಲ, ನೋದಲ ಗಣ್ಣಿನ ಬಲ ನಾಲ್ಕು ಕರದೆ ಬಲ, ನೋದಲ ಗಣ್ಣಿನ ಬಲ ನಾಲ್ಕು ಕರದೆ ಬಲ, ತ್ರಿಶೂಲ ಡಮರುಗಳಗ್ನಿ ಫಣಿಯ ಬಲವು, ತ್ರಿಶೂಲ ಡಮರುಗಳಗ್ನಿ ಫಣಿಯ ಬಲವು, ಪಶುಪತಿಯ ರೂಪಿನ ಬಲದ ಶಿಶುಪಾಲನ, ಪಶುಪತಿಯ ರೂಪಿನ ಬಲದ ಶಿಶುಪಾಲನ, ಪಶುಪತಿಯ ರೂಪಿನ ಬಲದ ಶಿಶುಪಾಲನ, ಅಸುರ ಮರ್ದನ ಕೃಷ್ಣ, ಅಸುರ ಮರ್ದನ ಕೃಷ್ಣ, ಅಸುರ ಮರ್ದನ ಕೃಷ್ಣ ಶಿರವ ಛೇದಿಸುವಾಗ, ಅಸುರ ಮರ್ದನ ಕೃಷ್ಣ ಶಿರವ ಛೇದಿಸುವಾಗ, ಆವ ಬಲವಿದ್ದರೇನು ದೈವ ಬಲವಿಲ್ಲದವಗೆ, ಶ್ರೀವಾಸುದೇವ ಬಲ ನಿಜವಾಗಿ ಇಲ್ಲದನಕ, ಆವ ಬಲವಿದ್ದರೇನು ಯೇಸುದೇವರ ಬಲಗಳಿದ್ದರೆ ಫಲವೇನು, ಯೇಸುದೇವರ ಬಲಗಳಿದ್ದರೆ ಫಲವೇನು, ವಾಸುದೇವನ ಬಲ ವಿಲ್ಲದ ಬಗ್ಗೆ ವಾಸುದೇವ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಒಳ ಮೀಸಲಾತಿಗೆ ಪರಿಶಿಷ್ಟ ಜಾತಿಯ ಸಮೀಕ್ಷೆ ನಡೀತೈತಣ್ಣ, ನಿಮ್ಮ ಮೂಲ ಜಾತಿ ಯಾವುದಂತ ಮಾಹಿತಿ ನೀಡಿರಣ್ಣ. ಮೇ 5 ರಿಂದ 20